ಮೂರನೇ ಪದವನ್ನ ಸಹ ಕೇಳಬಹುದು. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ವಿಷಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಎಲ್ಲ ಕೇಳುಗರಿಗೂ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಎರಡನೇ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಮಾಡ್ತಾ ಇದ್ದೇವೆ. ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೂಡ ಇದಾಗಿದೆ. ಕಳೆದ ವಾರ ನಮ್ಮ ಮೊದಲ ಕಾರ್ಯಕ್ರಮವನ್ನ ಕೇಳಿ ಅನೇಕರು ತಮ್ಮ ಅಭಿಪ್ರಾಯವನ್ನ ನಮಗೆ ಮೆಸೇಜ್ ಮೂಲಕ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಬಹುದು. ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಏಪ್ರಿಲ್ 25ನೇ ತಾರೀಕು ಹವಾಮಾನ ಬದಲಾವಣೆ ಕುರಿತಾದಂಥ ಏನು ಹವಾಮಾನ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮವನ್ನು ಪರಿಸರ ನಿರ್ವಹಣಾ ನೀತಿ ಸಂಶೋಧನಾ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಏನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂಥ ಹವಾಮಾನ ವೈಪರೀತ್ಯಗಳಿದೆ, ಅದು ಈ ಸೂಕ್ಷ್ಮ ಕ್ಷೇತ್ರಗಳಾದಂಥ ಕೃಷಿ, ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ, ಆರೋಗ್ಯ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಸಾರಿಗೆ, ತ್ಯಾಜ್ಯ ನಿರ್ವಹಣೆ, ಈ ಎಲ್ಲ ಕ್ಷೇತ್ರಗಳ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ, ಈ ತಾಪಮಾನ ಹೆಚ್ಚಳದಿಂದ ಈ ಎಲ್ಲ ಕ್ಷೇತ್ರಗಳು ಯಾವ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಒಳಗಾಗ್ತಾರೆ ಮುಂದಿನ 5 ವರ್ಷಗಳಲ್ಲಿ, ಮತ್ತೆ ಅದನ್ನ ಯಾವ ರೀತಿ ನಾವು ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಒಂದು ಸುಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರಿಯಾಗಿಟ್ಕೊಂಡು ನಾವು ಕಾರ್ಯಕ್ರಮ ನಡೆಸಿದ್ದೀವಿ. ತಮಗಾಗಲೇ ತಿಳಿಸಿದಾಗೆ ರಾಜ್ಯ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯವಾಗೂ ಸಹ ಈ ಒಂದು ವಿಚಾರಗಳು ವಿನಿಮಯ ಆಗಬೇಕಾಗುತ್ತೆ, ಈ ಒಂದು ವಿಚಾರಗಳಿಗೆ ಸ್ಪಂದನೆ ಸಿಗಬೇಕಾಗುತ್ತೆ. ಅದರಿಂದ ಎಲ್ಲ ಜನರು ಸಹ ಹವಾಮಾನ ವೈಪರೀತ್ಯಕ್ಕೆ ಒಳಗಾದಂಥ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ತಮ್ಮ ಜೀವನ ಶೈಲಿಗಳನ್ನು ಬದಲಾವಣೆ ಮಾಡ್ಕೋಬೇಕು, ಯಾವ ರೀತಿ ಒಂದು ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶ ಹೊಂದಿದೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಹೇಳಿದಾಗೆ ಈ ಒಂದು ಕ್ರಿಯಾ ಯೋಜನೆ ಆಧಾರದ ಮೇಲೆ ಬಹಳ ಮುಖ್ಯವಾದಂತಹ ಒಂದು ಇಲಾಖೆಗಳು ಈ ಒಂದು ಪ್ರಮುಖ ಕಾರ್ಯ ಸಾಧನಾ ಸೂಚಕಗಳನ್ನು ನೀಡಿದರೆ, ಅದರಲ್ಲಿ ಪ್ರಮುಖವಾಗಿ ಅರಣ್ಯ, ಜಲ ಸಂಪನ್ಮೂಲ, ಇಂಧನ, ಪಶುಸಂಗೋಪನೆ, ಕಡಲ ತೀರ, ಮೀನುಗಾರಿಕೆ, ನಗರ ಪ್ರದೇಶ, ಸಾರಿಗೆ, ಆರೋಗ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಮುಖ ಕಾರ್ಯ ಸಾಧನ ಸೂಚಕಗಳನ್ನ ಕೊಟ್ಟಿದ್ದಾರೆ ಇಲಾಖೆಗಳು. ಆ ಒಂದು ಕಾರ್ಯ ಸಾಧನ ಸೂಚಕಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಗುರಿಯನ್ನ ಅವರು ತಲುಪಬೇಕು ಅಂತ ಆ ಕಾರ್ಯಸೂಚಕಗಳಲ್ಲಿ ಅವರು ತಿಳಿಸಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಎಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹಮ್ಮಿಕೋಬೇಕು, ಇದು ಯಾವ ರೀತಿ ಹವಾಮಾನ ಬದಲಾವಣೆ ಇಂದಾದಂತ ಒಂದು ವೈಪರೀತ್ಯ ಇದೆ ಅದನ್ನ ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಅವರ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಕಾರ್ಯ ಸಾಧನ ಸೂಚಕಗಳನ್ನ ನೀಡಿದ್ದಾರೆ. ಕಾರ್ಯಸೂಚಕ ಸಾಧನಗಳನ್ನ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೇಷನ್ ಅಂದ್ರೆ ಯಾವ ರೀತಿಯಾಗಿ ಅವನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಗಳನ್ನ ನಡೆಸಿದೆ. ಆ ಒಂದು ಸಭೆಗಳಲ್ಲಿ ಎಲ್ಲ ಮುಖ್ಯಸ್ಥರು ಸಹ ಭಾಗವಹಿಸಿರ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಹ ಎಲ್ಲ ಇಲಾಖೆಗಳು ಸಹ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಅವರ ಒಂದು ಕಾರ್ಯ ಸಾಧನ ಸೂಚಕಗಳು ಏನ್ ಕೊಟ್ಟಿದ್ದಾರೆ ಅವುಗಳನ್ನ ಆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸೋದಕ್ಕೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಹಮ್ಮಿಕೊಂಡು ಬರ್ತಾ ಇದೀವಿ. ಈಗ ಆಲ್ರೆಡಿ 15 ಕಾರ್ಯಕ್ರಮಗಳು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದೀವಿ. ಇನ್ನೂ ಎಲ್ಲ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನು ಸಹ ನಡೆಸಿದೀವಿ. ನಾನು ಡಾಕ್ಟರ್ ಎ.ಕೆ. ಚಕ್ರವರ್ತಿ, ಎಲ್ಲರಿಗೂ ನಮಸ್ಕಾರ. ಈಗ ಮೊದಲನೇ ಕಾರ್ಯಕ್ರಮದಲ್ಲಿ 25 ಏಪ್ರಿಲ್ ಗೆ ನಾವು ಇದು ಮೂಡ್ ಬಂದಿತ್ತು, ಎಲ್ಲರಿಗೂ ನಿಮಗೆ ತಿಳಿದಂಗೆ ಗೊತ್ತು. ಸೊ ಇದರಲ್ಲಿ ಏನಾಗಿದೆ, ನಮಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಈ ಕಾರ್ಯಕ್ರಮ ಬಗ್ಗೆ, ಹವಾಮಾನ ಮಿತ್ರ ಬಗ್ಗೆ. ಆಮೇಲೆ ಕೆಲವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಸೊ ನಮಗೆ 8 ಜಿಲ್ಲೆಯಿಂದ, ಮಂಡ್ಯ, ಕೋಲಾರ, ಮೈಸೂರು, ಗದಗ, ಬಳ್ಳಾರಿ, ಹಾಸನ, ಮೈಸೂರು, ಇದರಿಂದ ಎಲ್ಲ ನಮ್ಮ ರೈತರು ನಮಗೆ ಇದ್ರ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಕೆಲವರು ಪ್ರಶ್ನೆನೂ ಕೇಳಿದ್ದಾರೆ. ಈಗ ನಮ್ಮ ರವೀಂದ್ರ ಕುಮಾರ್ ಅಂತ ಇದ್ದಾರೆ, ಸೊರಬ ತಾಲೂಕು ಶಿವಮೊಗ್ಗದಿಂದ. ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಹಳ ಉಪಯೋಗ ಆಗುತ್ತೆ, ಇನ್ನು ಹೆಚ್ಚಿಗೆ ನಮಗೆ ಮಾಹಿತಿ ಈ ಕಾರ್ಯಕ್ರಮದಲ್ಲಿ ಬೇಕು ಹವಾಮಾನ ಬದಲಾವಣೆ ಬಗ್ಗೆ. ಆಮೇಲೆ ಬಿಡಿ ನರನವರ್, ಆಮೇಲೆ ನಂಜುನ್ ಸ್ವಾಮಿ ಅವರು ಹೇಳಿದ್ರು ಇದು ಬಹಳ ನಮಗೆ ಅಂದ್ರೆ ಉಪಯೋಗ ಕಾರ್ಯಕ್ರಮ ಆಗಿದೆ, ಇದರಿಂದ ನಮಗೆ ಬಹಳ ಮಾಹಿತಿ ಮೂಡ್ ಬಂದಿದೆ ಅಂತಾನು ಅವ್ರು ಹೇಳಿದ್ದಾರೆ. ಈಗ ಕುಮಾರ್ ಹಾಸನಿಂದ, ಆಮೇಲೆ ಡಾಕ್ಟರ್ ಗಂಗಾಧರ್ ಸಾಗರ ಶಿವಮೊಗ್ಗದಿಂದ ಹೇಳಿದ್ದಾರೆ ಇದಕ್ಕೆ ಬಹಳ ಕಾರಣ ಆಗಿದೆ ಈ ನಗರೀಕರಣದಿಂದನೂ ಈ ಸಾಕಷ್ಟು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಇದ್ರ ಬಗ್ಗೆನೂ ನಮಗೆ ಸ್ವಲ್ಪ ಮಾಹಿತಿ ನೀವು ನೀಡಬಹುದು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ಬೂದಿ ಪ್ರಕಾಶ್ ಅವರು ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಹೇಳಿದರೆ ಇದರದ್ದು ಪರಿಣಾಮ ಏನಾಗುತ್ತೆ ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಪ್ರಕಾಶ್ ಅವರೇ, ಇದು ಏನಂದ್ರೆ ಹವಾಮಾನ ಬದಲಾವಣೆಯಿಂದ ನಮ್ಗೆ ಏನ್ ಪರಿಣಾಮ ಆಗುತ್ತೆ ಇದು ಸಾಕಷ್ಟು ನಾವು ಸರಾಸರಿ ಹೇಳಕ್ಕಾಗಲ್ಲ, ಇದು ಏನಂದ್ರೆ ಸಾಕಷ್ಟು ಫ್ಯಾಕ್ಟರ್ಸ್ ಮೇಲೆ ಅಂದ್ರೆ ಈ ಪ್ಯಾರಾಮೀಟರ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭೂಮಿ ಹೆಂಗಿರುತ್ತೆ, ಆಮೇಲೆ ಇದು ವ್ಯವಸಾಯ ಪದ್ಧತಿಗಳು ಏನು ಅನ್ನಿಸ್ಕೋ ನಾವು ಇದು ಮಾಡ್ತೀವಿ, ಆಮೇಲೆ ಯಾವ ಬೆಳೆನ ನಾವು ಬೆಳೆಸ್ತೀವಿ, ಇದು ಇದ್ರ ಮೇಲೆ ಎಲ್ಲ ಸಾಕಷ್ಟು ಅದು ಪರಿಣಾಮ ಬೀಳುತ್ತೆ. ಈಗ ನೀವು ತಗೊಳ್ಳಿ ರಾಗಿ, ಮುಸ್ಕಿನ್ ಜೋಳ, ತೆಂಗು, ಇದೆಲ್ಲ ಸ್ವಲ್ಪ ತಡ್ಕೊಳತ್ತೆ, ಇದಕ್ಕೆ ಸ್ವಲ್ಪ ಬೆಳೆಗಳು ಎಲ್ಲ ಸ್ವಲ್ಪ ಶಕ್ತಿ ಹೊಂದ್ಕೋ ಇರುತ್ತೆ. ಈಗ ಕೆಲವು ಬೆಳೆಗಳು, ಈಗ ಹೂ ಬೆಳೆ ಆಗಲಿ ಅಥವಾ ತರಕಾರಿ ಬೆಳೆಗಳಾಗಲಿ ಅಥವಾ ಏಲಕ್ಕಿ, ಕಾಫಿ, ಮೆಣಸು, ಇದು ಏನಂದ್ರೆ ಸಾಕಷ್ಟು ಹವಾಮಾನಗಳಿಂದ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ, ಆವಾಗ ರೈತರಿಗೆ ಸಾಕಷ್ಟು ಲಾಸಸ್ ಆಗ್ಬೋದು ಅಥವಾ ಹಾನಿ ಆಗ್ಬೋದು. ಸೊ ನಾವು ಇದು ಸರಾಸರಿ ಹೇಳಕ್ಕಾಗಲ್ಲ, ಎಚ್ಚರಿಕೆಯಿಂದ ನಾವು ನಮ್ಮ ವ್ಯವಸಾಯ ಕಾರ್ಯಕ್ರಮ ಮುಂದುವರಿಸಿಕೋಬಹುದು. ಈಗ ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿನ ಕಚೇರಿಯಲ್ಲಿರುವ ಡಾಕ್ಟರ್ ಸಿ.ಎಸ್. ಪಾಟೀಲ್ ರು ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲರಿಗೆ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು ಸಿ.ಎಸ್. ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು. ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ ಕೂಡ 38 ಡಿಗ್ರಿ ಸೆಲ್ಸಿಯಸ್, ಕಾರವಾರನಲ್ಲಿ 33 ಡಿಗ್ರಿ ಸೆಲ್ಸಿಯಸ್, ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ, ಉತ್ತರ ಒಳನಾಡಿನಲ್ಲಿ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮೇ 9 ರಿಂದ ಮೇ 13 ರವರೆಗೆ ಅಲ್ಲಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕಲಬುರಗಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38 ರಿಂದ 40 ಡಿಗ್ರಿ ಸೆಲ್ಸಿಯಸ್, ಕರಾವಳಿ ಜಿಲ್ಲೆಗಳಲ್ಲಿ 35 ರಿಂದ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 33 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ತಾಪಮಾನ ಏರಿಕೆ ಆಗ್ತಾ ಹೋದಂಗೆಲ್ಲ ನಮ್ಮ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವದಲ್ಲಿನ ಮಂಜುಗಡ್ಡೆ, ಹಿಮಗಡ್ಡೆಗಳು ಕರಗಾಕತ್ತವೆ. ನಾವು ಸ್ಯಾಟಲೈಟ್ ಪಿಕ್ಚರ್ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತಾಗುತ್ತೆ, ಸ್ಯಾಟಲೈಟ್ ಪಿಕ್ಚರ್ನಲ್ಲಿ ಯಾವುದೇ 30 ವರ್ಷದಿಂದ ಮಂಜುಗಡ್ಡೆಗಳು ಯಾವ ರೀತಿ ಇದ್ದವು, ಈಗ ಹೆಂಗಿದ್ವು ಅನ್ನೋದು ನಮಗೆ ನೇರವಾಗಿ ಗೊತ್ತಾಗ್ಬಿಡ್ತೈತಿ. ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಮತ್ತು ಹಿಮಾಲಯ ಪರ್ವತದಲ್ಲಿ ಕೆಲವೊಂದು ಆಕ್ಸಿಡೆಂಟ್ಸ್ ಆದವು, ಹಿಮಗಡ್ಡೆಗಳು ಕರಗಿ ಕೆಳಗೆ ಎಲ್ಲ ಬಿದ್ದವು. ಇವೆಲ್ಲ ಅಂದ್ರೆ ತಾಪಮಾನ ಏರಿಕೆ ಆಗೋದು. ಈಗ ನಾವು ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಒಮ್ಮೆಮ್ಮೆ ಬೆಳೆದೇ ಹೋಗ್ಬೋದು, ಯಾಕಂದ್ರೆ ತಾಪಮಾನ ಏರಿಕೆ ಆಗಿದೆ, ನಮ್ಮ ಬೆಳೆಗಳು ಅದಕ್ಕೆ ಹೊಂದಾಣಿಕೆ ಆಗಲ್ಲ. ನಾವು ಬೇರೆ ಬೆಳೆಗಳನ್ನು ನಾವು ಬೆಳಿಬೇಕಾಗತ್ತೆ, ಇದರಿಂದ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಆಗತ್ತೆ ಹೀಗೆಲ್ಲ. ಮತ್ತು ಮೂರು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವು ಮೂರು. ಇದು ಏನಾಯ್ತಲ್ಲ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ಲು ಕಾರ್ಬನ್ಗೆ ನಾವು ಡೈಆಕ್ಸೈಡ್ಗೆ ಒಂದು ತೊಂದ್ರೆ ಮೀಥೇನು 30 ಪಟ್ಟು ಹೆಚ್ಚಿಗೆ ಐತಿ, ನೈಟ್ರಸ್ ಆಕ್ಸೈಡು 273 ಪಟ್ಟು ಹೆಚ್ಚಿಗೆ ಐತಿ. ಅಂದ್ರೆ ಅದರ ಪರಿಣಾಮ ಅಷ್ಟೊಂದು ಶಾಖವನ್ನು ಹಿಡಿದುಕೊಳ್ಳುತ್ತದೆ. ಇದು ಕಾರ್ಬನ್ ಮೊನಾಕ್ಸೈಡು ವಾತಾವರಣದಲ್ಲಿ ಬರೀ 0.05% ಇದೆ. ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ವಾತಾವರಣದಲ್ಲಿ 0.1%ಗಿಂತ ಕಡಿಮೆ ಇದಾವೆ. ಇಷ್ಟಿದ್ರೂ ಕೂಡ ಇದರದ ಒಂದು ಪರಿಣಾಮ ಅತಿ ಹೆಚ್ಚಿಗೆ ಇರ್ತೈತಿ. ಇವೆಲ್ಲ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತೇಳಿ ಕರಿತೀವಲ್ಲ, ಹಸಿರು ಮನೆ ಅನಿಲಗಳು, ಇವು ಲಾಂಗ್ ವೇವ್ ರೇಡಿಯೇಷನ್ ಟ್ರ್ಯಾಪ್ ಮಾಡಿ ಈ ನಮ್ಮ ವಾತಾವರಣವನ್ನು ಬೆಚ್ಚಗೆ ಇಡ್ತಾವೆ, ಮತ್ತು ಇದರಿಂದ ತಾಪಮಾನ ಏರಿಕೆ ಆಕ್ಕಂತ ಹೋಗ್ತೈತಿ. ಇದರಿಂದ ಏನಾಗುತ್ತಂದ್ರೆ ಈಗ ಹೈಡ್ರೋಲಜಿಕಲ್ ಸೈಕಲ್ ಜಲಚಕ್ರ ಅಂತ ಕರಿತೀವಿ. ತಾಪಮಾನ ಹೆಚ್ಚಿಗೆ ಆದವುಗಳನ್ನು ನೀರಿನ ಆವಿ ಅಂದ್ರೆ ಸಮುದ್ರ ಹಾಗೂ ಸಾಗರಗಳಲ್ಲಿನ ನೀರಿನ ಆವಿಯ ವೇಗ ಹೆಚ್ಚಿಗೆ ಆಗುತ್ತೆ. ನೀರಿನ ಆವಿ ಹೆಚ್ಚಿಗೆ ಆದಂಗೆಲ್ಲ ಅದು ಮೇಲೇರಿ ತಂಪಾಗುವಿಕೆ ಮತ್ತು ಮಳೆ ಬರೋದು ಹೆಚ್ಚಿಗೆ ಆಗಿಬಿಡ್ತೈತಿ. ಮತ್ತು ಇನ್ನೂ ಒಂದು ನೀರಿನ ತಾಪಮಾನ ಹೆಚ್ಚಿಗೆ ಆಗಿರುವುದರಿಂದ ಈ ವಾತಾವರಣದಲ್ಲಿ ಜಾಸ್ತಿ ತೇವಾಂಶವನ್ನು ಹಿಡಿದುಕೊಳ್ಳುವ ಶಕ್ತಿನೂ ಹೆಚ್ಚಿಗೆ ಆಗುತ್ತೆ. ಇದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಅಂತ ಕರಿತೀವಿ ನಾವು. ವಾತಾವರಣವು ಜಾಸ್ತಿ ಆವಿಯನ್ನು ಹಿಡಿದುಕೊಳ್ಳೋ ಶಕ್ತಿ ಇರ್ತೈತಿ. ಇದರಿಂದ ಏನಾಗಿಬಿಡ್ತೈತಿ, ಕೆಲವೊಮ್ಮೆ ದಿಢೀರನೆ ಭಾರಿ ಮಳೆ ಬರಕತ್ತಿಬಿಡ್ತೈತಿ. ಈ ತಾಪಮಾನ ಏರಿಕೆ ಆಗಿರುವುದರಿಂದ ಕೆಲವೊಂದು ಕಡೆ ಎಕ್ಸ್ಟ್ರೀಮ್ ವೆದರ್, ಅತೀ ಮಳೆ, ಭಾರಿ ಮಳೆ ಬರಕತ್ತೇವು. ಅಲ್ಪಾವಧಿಯಲ್ಲಿ ಅತೀ ಹೆಚ್ಚಿಗೆ ಮಳೆ ಆಗುವುದು ನಾವು ಇತ್ತಿತ್ತಲಾಗಿ ನೋಡ್ತಾ ಇದ್ದೀವಿ. ಮೊದಲ ದೀರ್ಘಾವಧಿಯಲ್ಲಿ ಸ್ವಸ್ವಲ್ಪ ಮಳೆಯಾಗಿ ಆಗ್ತಿತ್ತು, ಇದರಿಂದ ಯಾರಿಗೂ ರೈತರಿಗೂ ಯಾರಿಗೂ ತೊಂದರೆ ಆಗ್ತಿದ್ದಿಲ್ಲ. ಆದರೆ ಇತ್ತಿತ್ತಲಾಗಿ ಬರೇ ಒಂದು ತಾಸಿನಾಗ 10 cm ಮಳೆ ಆತೆ ಅಂದ್ರೆ ಇದಕ್ಕೆ ಮೇಘಾ ಸ್ಫೋಟ ಅಂತ ಕರಿತೀವಿ ನಾವು, ಕ್ಲೌಡ್ ಬರ್ಸ್ಟ್ ಹೀಗೆಲ್ಲ ಆಗಿದೆ ಈಗ ಕೇರಳದಲ್ಲಿ. ಇವೆಲ್ಲ ಇದಕ್ಕೆ ಅಂದ್ರೆ ನೀರಿನ ಆವಿಯ ವೇಗ ಫಾಸ್ಟಾಗಿ ಆಗೋದು ಮತ್ತು ಅದು ಬೇಗ ಪ್ರಿಸಿಪಿಟೇಷನ್ ಆಗೋದು, ಮಳೆ ಬರೋದು, ಇದು ಒಂದು ಮುಖ್ಯ ಕಾರಣ. ಅಂದ್ರೆ ಇದರಿಂದ ಅತೀ ಭಾರಿ ಮಳೆ ಆಗತ್ತೆ, ಇದರಿಂದ ಪ್ರವಾಹ ಜಾಸ್ತಿ ಆಗತ್ತೆ. ಕೆಲವೊಂದು ಕಡೆ ಮಳೆ ಬರದೇ ಇರಬಹುದು, ಬರಗಾಲವು ಬರ್ತೈತಿ ಇದರಿಂದ. ಇದರಿಂದ ಚಂಡಮಾರುತಗಳ ತೀವ್ರತೆ ಅತಿ ಹೆಚ್ಚಿಗೆ ಆಗಿದೆ, ಎಲ್ಲಿನೋ ತೀವ್ರತೆ ಹೆಚ್ಚಿಗೆ ಆಗಿದೆ. ಇವೆಲ್ಲ ಇದರ ಪರಿಣಾಮಗಳು. ಇದೆಲ್ಲ ಯಾಕೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂತ ಹೋದಾಗೆಲ್ಲ ಈಗ ಕಾರ್ಬನ್ ಡೈಆಕ್ಸೈಡ್ ಏನು ವಾತಾವರಣದಲ್ಲಿ ಬಿಡ್ತೈತಿ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಗಿಡ ಮರಗಳು ಬೇಕು, ಅದನ್ನು ಹೀರ್ಕೋಬೇಕು, ಅದರ ಪರ್ಸೆಂಟೇಜ್ ಅದರದ ಸಮತೋಲನ ಕಾಯ್ಕೋಬೇಕಾದ್ರೆ ಅದಕ್ಕೆ ತಕ್ಕಂತೆ ಅರಣ್ಯಗಳು ಬೇಕು. ಅದೇ ನಮ್ಮ ಮುಖ್ಯವಾದದ್ದು, ಗಿಡ ಮರಗಳು ಹೆಚ್ಚಿಗೆ ಆಗಬೇಕು. ಎರಡನೇದು ನಿಮಗೆ ಹೇಳ್ಬೇಕಂದ್ರೆ ಅತಿಯಾದ ನಗರೀಕರಣ. ಅತಿಯಾದ ನಗರೀಕರಣದಿಂದ ಏನಾಗತ್ತೆ, ಇವು ಗ್ರೀನ್ ಫೀಲ್ಡ್ ಎಲ್ಲ ಕಡಿಮೆ ಆಗಿ ಬಿಲ್ಡಿಂಗ್ಸು, ಕಾಂಕ್ರೀಟು ಇವು ಬರ್ತಾವೆ, ಮತ್ತು ನಮ್ಮ ಸುತ್ತಮುತ್ತ ಕೆರೆ ಇವೆಲ್ಲ ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಇದರಿಂದ ನಮಗೆ ಸಾಕಷ್ಟು ಮಾಯಿಶ್ಚರ್ ಸಿಗಲ್ಲ, ಅದು ನಮ್ಮ ತಂಪು ಆಗಲಿಕ್ಕೆ ಆಸ್ಪದ ಕೊಡಗಲ್ಲ. ಇದು ನಗರೀಕರಣನೂ ಭಾಳ ಪರಿಣಾಮ ಬೀಳ್ತೈತಿ. ಈ ಬೆಂಗಳೂರಿನಲ್ಲಿ 39°C ಆಗೈತೆ ಅಂದ್ರೆ ಇದು 2°C ಹೆಚ್ಚಿಗೆ ಆದಂಗೆ. ಇದು ನಗರೀಕರಣನೂ ಮುಖ್ಯ ಕಾರಣ. ಇದು ಏನು ಮಾಡ್ತ, ಕಾಂಕ್ರೀಟ್ ಬಿಲ್ಡಿಂಗ್ಸು ಬೇಗ ಸೂರ್ಯನ ಬೆಳಕನ್ನು ಹೀರಿಕೊಂಡು ಜಾಸ್ತಿ ಫಾಸ್ಟಾಗಿ ಹೀಟ್ ಆಗುತ್ತೆ. ಇದರ ಸ್ಪೆಸಿಫಿಕ್ ಹೀಟ್ ಭಾರಿ ಕಡಿಮೆ ಇರ್ತೈತಿ. ಅದೇ ವಾಟರ್ ಬಾಡೀಸ್ ಇತ್ತಂದ್ರೆ ಅದು ಅಷ್ಟೊಂದು ಸೂರ್ಯನ ಬೆಳಕನ್ನು ಹೀರಿಕೊಂಡ್ರು ಅದರದ್ದು ತಾಪಮಾನ ಹೆಚ್ಚಿಗೆ ಏರಿಕೆ ಆಗಲ್ಲ ಅಲ್ಲಿ ನೀರಿಂದು. ಆದರೆ ಅದೇ ಇವು ಕಾಂಕ್ರೀಟು ಬಿಲ್ಡಿಂಗ್ಸು ಅದೇ ಸೂರ್ಯನ ಬೆಳಕಿ ಅತಿಯಾಗಿ ಇವು ತಾಪಮಾನ ಏರಿಕೆ ಆಗುತ್ತೆ. ಇದು ಎರಡನೇ ಕಾರಣ. ಮುಂದೆ ಈ ಹವಾಮಾನ ತಾಪಮಾನ ಏರಿಕೆ ಆಗೋದು ಇನ್ನೊಂದು ಇದು ಅಂದ್ರ ಇತ್ತಿತ್ತಲಾಗಿ ನಾವು ಚಳಿಗಾಲದ ಅವಧಿ ಕೂಡ ಕಡಿಮೆ ಆಗಿದೆ. ಈ ವರ್ಷ ನಾವು ಕರ್ನಾಟಕದಲ್ಲಿ ನೋಡಿದ್ವಿ, ಸಂಕ್ರಾಂತಿ ಆದ್ಮೇಲೆ ಚಳಿಗಾಲನ ಇಲ್ಲ, ಭಾಳ ಒಟ್ಟ ನಮಗೆ ಚಳಿನ ಅನಿಸ್ಲಿಲ್ಲ. ಮತ್ತು ಕೋಲ್ಡ್ ವೇವ್ ಬರ್ತಿದ್ದು, ಕೋಲ್ಡ್ ವೇವ್ ಕೂಡ ಇಲ್ಲ ಈ ವರ್ಷ. ಜನವರಿ 14 ನಮ್ಗೆ ಪೂರಾ ಹೆಚ್ಚು ಕಡಿಮೆ ಬಿಸಿಲು ಟೈಪ್ ಬೇಸಿಗೆ ಟೈಪ್ ಆಗಿದೆ. ಇದರಲ್ಲಿಂದ ದೀರ್ಘಾವಧಿ ಬೇಸಿಗೆ ಆಗಿಬಿಟ್ಟಿದೆ ಈ ಜಾಗತಿಕ ತಾಪಮಾನದಿಂದ. ಈ ದೀರ್ಘಾವಧಿ ಮತ್ತು ಇದರಲ್ಲಿಂದ ಉಷ್ಣ ಅಲೆಗಳು ಉಂಟಾಗತ್ತವೆ ಜಾಸ್ತಿ ದೇಶದಲ್ಲೆಲ್ಲ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಮುಂದಿನ ಒಂದು 2 ನಂತರ ಉಷ್ಣ ಅಲೆಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಕಲಬುರಗಿಯಲ್ಲಿ ಈಗಾಗಲೇ 41°C ಗರಿಷ್ಠ ಉಷ್ಣಾಂಶ ತಲುಪಿದೆ. ಅಂದ್ರೆ ಉಷ್ಣ ಅಲೆಗಳು ಅಂದ್ರೆ ಈಗ ಸಾಮಾನ್ಯ 30 ಸರಾಸರಿ ಗರಿಷ್ಠ ಉಷ್ಣಾಂಶ ಇತ್ತು ಅಂದ್ರೆ ಸುಮಾರು 40° ಇತ್ತಂತ ತಿಳ್ಕೊರ್ರಿ. ಕೆಲವೊಮ್ಮೆ 44-45 ತನ 2-3 ಸ್ಥಳಗಳಲ್ಲಿ ಹೋಯ್ತಂದ್ರೆ ಅದನ್ನು ನಾವು ಹೀಟ್ ವೇವ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಈ ಹೀಟ್ ವೇವ್ಲಿಂದ ಯಾವ ರೀತಿ ನಾವು ಎಚ್ಚರ ವಹಿಸಬೇಕು, ಈ ಹೀಟ್ ವೇವ್ ಎಲ್ಲರ ಮೇಲೂ ಪರಿಣಾಮ ಬೀಳ್ತೈತಿ, ಒಂದನೇದು ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತೈತಿ. ಈ ಬಿಸಿ ಗಾಳಿಯಿಂದ ನಮಗೆ ಉಸಿರಾಟದ ತೊಂದರೆ ಆಗುತ್ತೆ, ಕೆಲವೊಮ್ಮೆ ನೆಗಡಿ ಬರ್ಬೋದು, ನೆಗಡಿ ಕೆಮ್ಮನು ಬರ್ಬೋದು ಕೆಲವೊಮ್ಮೆ ಅತಿ ಹೀಟ್ ಆದ್ರೆ. ಇದರಲ್ಲಿಂದ ಜ್ವರನೂ ಬರ್ಬೋದು, ಅತಿಯಾದ ಬಾಯಾರಿಕೆ ಮತ್ತು ದಣಿವ ಹೆಚ್ಚಿಗಾಗತ್ತೆ. ಈ ಮನುಷ್ಯನ ಒಂದು ಕಾರ್ಯಕ್ಷಮತೆ ಅತಿ ಕಡಿಮೆ ಆಗಿಬಿಡ್ತೈತಿ, ನಾವು ಜಾಸ್ತಿ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಇದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ಮುಖ್ಯ. ಒಂದನೇದೈತಲ್ಲ, ಮಧ್ಯಾಹ್ನ ಹೊತ್ತಿನಲ್ಲಿ 11-3 ತನಕ ಸಾಧ್ಯವಾದ ಮಟ್ಟಿಗೆ ಬಿಸಿಲಿನಲ್ಲಿ ಕೆಲಸ ಮಾಡೋದು ಕಡಿಮೆ ಮಾಡ್ಕೋಬೇಕು. ಇದು ಎಲ್ಲ ರೈತರಿಗೆ ಗೊತ್ತಿದೆ. ಅವರೆಲ್ಲ ಮುಂಜಾನೆ 5-5:30-6 ಮುಂಜಾನೆ 10-10:30 ತನಕ ಕೆಲಸ ಮಾಡ್ತಾರೆ, ಮತ್ತು ಸಾಯಂಕಾಲ 3:30-4 ಮತ್ತು ಸಾಯಂಕಾಲ 6:30 ತನಕ ಕೆಲಸ ಮಾಡ್ತಾರೆ. ಇದು ಮೊದಲಿನ ಪದ್ಧತಿ. ಭಾಳ ಜನರಿಗೆ ಇದರಲ್ಲಿಂದ ಯಾವ ರೀತಿ ತಪ್ಪಿಸಿಕೋಬೇಕು, ಮತ್ತು ಅಡುಗೆ ಮಾಡೋದು ಕೂಡ ನಾವು ಬಿಸಿಲಿನಲ್ಲಿ ಮಾಡಿದ್ರೆ ನಮ್ಮ ಪರಿಣಾಮನೂ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿಂದ ಯಾವ ಆಹಾರ ತೆಗೆದುಕೊಳ್ಬೇಕು, ಈ ಉಷ್ಣಾಲಯಗಳಿಂದ ಮುಖ್ಯವಾಗಿ ನಾವು ಕಾಯಿಪಲ್ಲೆಗಳನ್ನು, ಹಣ್ಣುಗಳನ್ನು ಇವನ್ನು ತೊಗೊಳ್ಬೇಕು, ಮತ್ತು ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ ಅವನ್ನೆಲ್ಲ ನಾವು ತೊಗೊಳ್ಬಾರ್ದು. ಅದೇನೋ ಕೋಲ್ಡ್ ಅನಿಸ್ಬೋದು, ಆದರೆ ನಮ್ಗೆ ಅಷ್ಟೊಂದು ಆರೋಗ್ಯದ ಮೇಲೆ ಅತಿಯಾದ ಪರಿಣಾಮ ಬೀಳ್ತೈತಿ. ಇದರಲ್ಲಿಂದ ಮಜ್ಜಿಗೆ ಮತ್ತು ನಿಂಬೆಹಣ್ಣಿನ ಪಾನಕ ಕುಡಿಯುವುದರಿಂದ ಈ ಒಂದು ಹೀಟಲ್ಲಿಂದ ನಾವು ಎಸ್ಕೇಪ್ ಆಗ್ಬೋದು. ರೈತ ಬಂಧುವರೇ, ಈಗ ಡಾಕ್ಟರ್ ಮೂಡಲಗಿರಿಯಪ್ಪ ಅವರು ಮಾತಾಡ್ತಾರೆ. ಸೊ ಇಂಥ ಒಂದು ನೀರನ್ನು ನಾವು ಅಲ್ಲಿ ಸಂರಕ್ಷಿಸಬೇಕಾಗುತ್ತೆ. ಉದಾಹರಣೆಗೆ ಒಂದು ಹೊಲದಲ್ಲಿ ಬಿದ್ದಂತಹ ಸುಮಾರು 70-75% ನೀರನ್ನು ಅಲ್ಲೇ ಇಂಗಿಸಿ ಸುಮಾರು 20-25% ನೀರನ್ನು ಹೊರ ಹೋಗುತ್ತಾ ಇರ್ತದೆ. ಅಂದರೆ ರನಾಫ್ ಅಂತ ಹೇಳ್ತೀವಿ, ಎಕ್ಸಸ್ ರನಾಫ್. ಅದನ್ನ ಈ ಕೃಷಿ ಹೊಂಡಗಳು, ಈಗಾಗಲೇ ಸಾಕಷ್ಟು ಮಹೇಶ್ ಅವರು ಕೂಡ ಹೇಳಿದರು, ಕರ್ನಾಟಕ ಸರ್ಕಾರ ಕೂಡ ಈಗ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇಂಥ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದಾದರೆ ಖಂಡಿತ ಆ ಒಂದು ಹೆಚ್ಚಾದ ಹೊರಹರಿವಿನ ನೀರನ್ನು ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ, ಅಂಥ ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನು ಮುಂದಿನ ಬೆಳೆಗೆ ಸಂದಿಗ್ಧ ಹಂತಗಳಲ್ಲಿ, ಈ ಕ್ರಿಟಿಕಲ್ ಸ್ಟೇಜ್ ಅಂತ ಏನು ಹೇಳ್ತೀವಿ, ಈ ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿದ್ದಂಥ ನೀರನ್ನು ಮುಂದಿನ ಬೆಳೆಗಳಿಗೆ ಉಪಯೋಗಿಸ್ಬೋದು. ಅಂದರೆ ಉದಾಹರಣೆಗೆ ರೈತ ಕೇಳ್ಬೋದು, ನಮ್ಮ ಒಂದು ಅದರಲ್ಲೂ ಕೂಡ ಈ ಒಂದು ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಸಾಕಷ್ಟು ಇದೆ, ಈ ಕೆಂಪು ಮಣ್ಣಿನ ಕೊಚ್ಚಣೆ ಜಾಸ್ತಿ ಆಗ್ತದೆ, ಈ ಕೊಚ್ಚಣೆ ಕಡಿಮೆ ಮಾಡಬೇಕಾದ್ರೆ ಉದಾಹರಣೆಗೆ ರೈತರಿಗೆ ಒಂದು ಗಮನಕ್ಕೆ ತರೋದಾದ್ರೆ ನಮ್ಮ 1 ಹೆಕ್ಟೇರ್ ಪ್ರದೇಶ ಅಂತ ಏನು ಹೇಳ್ತೀವಿ, 1 ಹೆಕ್ಟೇರ್ ಪ್ರದೇಶ ಅಂದರೆ 2.5 ಎಕರೆ. ಈ 2.5 ಎಕರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 16-20 ಟನ್ ಮಣ್ಣಿನ ಕೊಚ್ಚಣೆ ಆಗ್ತಾ ಇದೆ. ಬಹುಶಃ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಇದು. ಈ ಒಂದು ಮಣ್ಣು ಬಹಳ ಫಲವತ್ತಾದ ಮಣ್ಣು. ಈ ಒಂದು ಮಣ್ಣನ್ನು ಸಂರಕ್ಷಿಸಿದ್ದೇ ಆದರೆ ಮುಂದಿನ ಒಂದು ಬೆಳೆಗೆ ಅನುಕೂಲ ಆಗುತ್ತೆ. ಸೊ ಇಂಥ ಕೃಷಿ ಹೊಂಡಗಳಲ್ಲಿ ಸಂರಕ್ಷಿಸಿದ ನೀರನ್ನು ಮುಂದಿನ 2 ಅಥವಾ 3 ಬೆಳೆಗಳಿಗೆ ನೀರನ್ನು ಕೊಟ್ಟೆ ಆದರೆ ಖಂಡಿತ ಈ ಹವಾಮಾನ ವೈಪರೀತ್ಯಕ್ಕೆ ತಡ್ಕೊಳ್ತಕ್ಕ ಶಕ್ತಿ ಒಂದು ಇರುತ್ತೆ ಅಂತ ಹೇಳ್ತಾ ಈ ಕೃಷಿ ಹೊಂಡದ ನೀರನ್ನು ಉಪಯೋಗಿಸಬೇಕಾಗುತ್ತೆ. ಸೊ ಈ ಕೃಷಿ ಹೊಂಡಕ್ಕೆ ಈಗ ಸರ್ಕಾರ ಸಾಕಷ್ಟು ಒತ್ತು ಕೊಡ್ತಾ ಇದೆ, ಅದರಲ್ಲಿ ಕೂಡ ಲಿಫ್ಟಿಂಗ್ ಪಂಪ್ ಕೂಡ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ರೈತ ಮೊದಲು ನಾವು ಒಂದು ಫ್ಲಡಿಂಗ್ ಅಂತ ಏನ್ ಮಾಡ್ತಾ ಇದ್ವಿ, ಇದಕ್ಕೋಸ್ಕರ ಪರ್ಯಾಯವಾಗಿ ಡ್ರಿಪ್ ಕೊಡಕ್ಕೂ ಕೂಡ ಸಾಕಷ್ಟು ಅನುದಾನವನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಕೃಷಿ ಹೊಂಡಗಳಲ್ಲಿ ಶೇಖರಣೆ ಮಾಡತಕ್ಕಂತ ನೀರನ್ನ ಸದ್ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ನಮ್ಮ ಆ ಒಂದು ಸಾಮರ್ಥ್ಯ, ನೀರಿನ ಬಳಕೆಯ ಸಾಮರ್ಥ್ಯ ಹೆಚ್ಚಿಸಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಅದೇ ರೀತಿಯಾಗಿ ಈಗ ಈ ಕೃಷಿ ಹೊಂಡಗಳು ಈಗಾಗಲೇ ಒಂದು ಹೆಕ್ಟೇರ್ಗೆ 250 ಮೀಟರ್ ಕ್ಯೂಬ್ ನಾವೇನು ಕರ್ನಾಟಕ ಸರ್ಕಾರ ನಾವು ನಮ್ಮ ಖುಷ್ಕಿ ಬೇಸಾಯ ಪ್ರಯೋಜನೆಯಿಂದ ಬೇರೆ ಬೇರೆ ಮಣ್ಣಿಗೆ ಒಂದು ಕೃಷಿ ಹೊಂಡಗಳ ಒಂದು ಸೈಜು ಗಾತ್ರ ಏನಿದೆ ಅದನ್ನ ಆಲ್ರೆಡಿ ಸಾಕಷ್ಟು ಶಿಫಾರಸು ಮಾಡಿದ್ವಿ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ಕೆಂಪು ಮಣ್ಣಲ್ಲಿ 250 ಮೀಟರ್ ಕ್ಯೂಬ್ ಏನು ಕೃಷಿ ಹೊಂಡಗಳನ್ನ ನಿರ್ಮಾಣ, ಇಂತಹ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾದ್ರೆ 2-3 ಬೆಳೆಗೆ ಅಂದ್ರೆ 3 ಸಲ ನೀರಾವರಿ ಕೊಡಬಹುದು. ಇದು ಬಹಳ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಈ ಖುಷ್ಕಿ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ನಾವು ಮಣ್ಣಿನ ಒಂದು ಫಲವತ್ತತೆ ಕಾಪಾಡಬೇಕು, ನೀರಿನ ಸಂರಕ್ಷಣೆಗೆ ಆದ್ಯತೆ ಕೊಟ್ಕೊಂಡಿದ್ದಾದ್ರೆ ಮುಂದಿನದಲ್ಲಿ ಬೆಳೆಗಳ ಒಂದು ಸೆಲೆಕ್ಷನ್ ಅಂತ ಏನ್ ಹೇಳ್ತೀವಿ, ಬೆಳೆಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಈ ಖುಷ್ಕಿ ಬೇಸಾಯದಲ್ಲಿ ಬೆಳೆಗಳು ಅಂದ್ರೆ ನಾವು ಬೆಳೆಗಳನ್ನ ಬೆಳೀತಾ ಇರ್ತೀವಿ, ರೈತ ದಯಮಾಡಿ ಯಾವ ಬೆಳೆಗಳನ್ನ ಬೆಳೆದ್ರೆ ಎಷ್ಟು ದಿವಸ ಅದರ ಬೆಳವಣಿಗೆ ಅನುಗುಣವಾಗಿ ಯಾವ ಬೆಳೆಯನ್ನ ಯಾವ ತಳಿಯನ್ನ ನಾವು ಆಯ್ದುಕೊಂಡಿದ್ದಾದ್ರೆ ಅಂತ ತಳಿಯಿಂದ ಜಾಸ್ತಿ ಇಳುವರಿನ ಪಡ್ಕೋಬಹುದು. ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಬೆಳೆಯ ಅವಧಿ. ಸೊ ಈಗ ಖುಷ್ಕಿ ಬೇಸಾಯ ಪ್ರದೇಶದಲ್ಲಿ ಆದಷ್ಟು ಕೂಡ ನಾವು ಶಾರ್ಟ್ ಡ್ಯೂರೇಷನ್ ವೆರೈಟಿ ಅಂತ ಏನ್ ಹೇಳ್ತೀವಿ ಅಲ್ಪಾವಧಿ ತಳಿಗಳನ್ನ ಬೆಳಿಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯವಾದ್ದು. ಸೊ ಯಾವ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನ ಹಾಕಬೇಕಾಗುತ್ತೆ. ಇನ್ನು ಬರ ಸಹಿಷ್ಣುತೆ, ಈಗಾಗಲೇ ಸಾಕಷ್ಟು ತಳಿಗಳನ್ನ ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು ಬೇರೆ ವಿಶ್ವವಿದ್ಯಾಲಯ ಕೊಡಬಹುದು, ಆ ಕಾಲಕ್ಕೆ ತಕ್ಕಂತೆ ಬರ ಸಹಿಷ್ಣುತೆ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಮ್ಮ ದಕ್ಷಿಣ ಒಂದು ಕರ್ನಾಟಕದಲ್ಲಿ ರಾಗಿ ಬೆಳೆ ಬಹಳ ಪ್ರಮುಖವಾದ ಬೆಳೆ. ಇಂಥ ರಾಗಿ ಬೆಳೆಯಲ್ಲಿ ನಾವು ಈ ಜುಲೈ ತಿಂಗಳಿಂದ ಆಗಸ್ಟ್ ಸೆಪ್ಟೆಂಬರ್ ಮೊದಲನೇ ಪಾಕ್ಷಿಕವರೆಗೂ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಅಂತ ತಳಿಗಳನ್ನ ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಜುಲೈ ತಿಂಗಳಲ್ಲಿ ಬಂದಾಗ MR1, MR6 ಅಂತ ಒಂದು ತಳಿಗಳನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಈ ಆಗಸ್ಟ್ ಮಧ್ಯಮಾವಧಿ ತಳಿಗಳಂತ KMR 301 ಅಂತ ಮಾಡಿದ್ವಿ. ಅದೇ ರೀತಿಯಾಗಿ ಅಲ್ಪಾವಧಿ ತಳಿ ಕೂಡ ನಾವು ಬಿಡುಗಡೆ ಮಾಡಿದ್ವಿ. ಸೊ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಇಂಥ ಒಂದು ಬರ ಸಹಿಷ್ಣುತಾ ತಳಿಗಳನ್ನು ನಾವು ರೈತರು ಬೆಳೆಯಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನ ಈ ಖುಷ್ಕಿ ಪ್ರದೇಶದಲ್ಲಿ ಈ ಹೂ ಬಿಡುವ ಕಾಲ ಬಹಳ ಕಡಿಮೆ ಇರುತ್ತೆ ಕೆಲವೊಂದು ತಳಿಗಳಲ್ಲಿ, ಅಂತ ತಳಿಗಳನ್ನು ದಯಮಾಡಿ ಸೆಲೆಕ್ಟ್ ಮಾಡಬಾರದು. ಅಟ್ಲೀಸ್ಟ್ ಈ ಹೂ ಬಿಡುವ ಕಾಲ ಸುಮಾರು 4-5 ವಾರ ಇದ್ದಂತೆ ತಳಿಗಳನ್ನ ಉಪಯೋಗಿಸಿದ್ದಾದ್ರೆ ಖಂಡಿತ ಒಂದು ಮಳೆ ಬರಲೇ ಇದ್ರೂ ಕೂಡ ಇನ್ನೊಂದು ಮಳೆ ಬಂದಾಗ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಹೆಚ್ಚಿನ ಅವಧಿ ಇರ್ತಕ್ಕಂತ ಹೂವಿನ ಬೆಳೆಗಳು ಅಂದ್ರೆ ಬೆಳೆಗಳೇ ಹೂವಿನ ಬೆಳೆಗಳಂದ್ರೆ ಫ್ಲೋರಿಕಲ್ಚರ್ ಅಂತ ಹೇಳ್ತಿಲ್ಲ ನಾವು, ಈ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಇಂಥ ಬೆಳೆಯಲ್ಲಿ ಕೂಡ ಕನಿಷ್ಠ 3-4 ವಾರ ಈ ಹೂವಿನ ಒಂದು ಹೂ ಬಿಡುವ ಕಾಲ ಜಾಸ್ತಿ ಇದ್ರೆ ಖಂಡಿತ ಅದರಿಂದ ಲಾಭ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಈ ಬೆಳೆ ಚೇತರಿಕೆ ಗುಣ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಒಂದು ಮಳೆ ಬಾರದಿದ್ದಾಗ ಈ ಪೈರು ಬಾಡಿ ಹೋಗ್ತಾ ಇರ್ತದೆ, ಅಂತ ಸಂದರ್ಭದಲ್ಲಿ ಮುಂದೆ ಮಳೆ ಬಂದಾಗ ಆ ಒಂದು ಪೈರು ಚೇತರಿಸಿಕೊಂಡು ಮತ್ತೆ ಒಂದು ಹೂ ಬಿಟ್ಟು ಮತ್ತೆ ಕಾಳಾಗುವ ಸಂದರ್ಭ ಇರುತ್ತೆ, ಅಂತ ಬೆಳೆಗಳನ್ನು ನಾವು ಬೆಳಿಬೇಕಾಗುತ್ತದೆ. ಅದೇ ರೀತಿಯಾಗಿ ಈ ಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣ ಇರತಕ್ಕಂತ ನಾವು ಒಂದು ತಳಿಗಳನ್ನು ಬೆಳಿಬೇಕಾಗುತ್ತೆ. ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಸಾಕಷ್ಟು ಇಲ್ದಿರಿದಾಗ ಈ ಎಲೆಗಳು ಸುರುಳಿ ಮಾಡಿಕೊಳ್ಳುವುದು, ಕೊನೆಯ ಸಂದರ್ಭದಲ್ಲಿ ಎಲೆಗಳನ್ನು ಉದುರಿಸಿ ಈ ಬಾಷ್ಪೀಕರಣ ಅಂತ ಏನ್ ಹೇಳ್ತೀವಿ ಈ ಬಾಷ್ಪೀಕರಣ ತಗ್ಗಿಸಿ ಒಟ್ಟಾರೆ ಬೆಳೆಗಳ ಒಂದು ಅವಧಿ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಮ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಬೆಳೆಗಳ ಅವಧಿ ಜಾಸ್ತಿ ಆಗಿ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಬೀಜಗಳು ಶೀಘ್ರವಾಗಿ ಅಂಕುರಿಸುವ ಗುಣ, ಅಂದ್ರೆ ನಾವು ಬಿತ್ತಿದ ಮೇಲೆ ಮೊಳಕೆ ಒಡೆಯಲು ಹಲವಾರು ದಿನಗಳನ್ನು ತೆಗೆದುಕೊಂಡ ಕೆಲವು ಬೀಜಗಳಿರ್ತವೆ, ಅದಕ್ಕಿಂತ ಮುಂಚೆನೆ ತೇವಾಂಶ ಕಡಿಮೆ ಆದಾಗ ಖಂಡಿತ ಅದರಲ್ಲಿ ಮೊಳಕೆ ಒಡೆಯ ಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಈ ಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳತಕ್ಕಂತ ತಳಿಗಳನ್ನು ಆಯ್ಕೊಂಡು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಹೆಚ್ಚಿನ ಇಳುವರಿ ಕೂಡ ಬಹಳ ಮುಖ್ಯವಾದ್ದು. ಈಗಾಗಲೇ ನಾನು ಹೇಳಿದೆ ರೈತ ಮೊದಲನೇ ಮಾಡಬೇಕಾಗಿದ್ದಂತ ಕೆಲಸ ಒಳ್ಳೆ ತಳಿಯನ್ನು ಆಯ್ಕೆ ಮಾಡಬಹುದು. ಅಂದ್ರೆ ಒಳ್ಳೆ ತಳಿಯನ್ನ ಆಯ್ಕೆ ಮಾಡಿದ್ರೆ ಮುಂದೆ 50% ಕೆಲಸವನ್ನು ಅವನು ಇಲ್ಲೇ ಒಂದು ಸಾಧಿಸಿದಂಗೆ ಆಗುತ್ತೆ. ಸೊ ಒಳ್ಳೆ ತಳಿನ ಆಯ್ಕೆ ಮಾಡಬೇಕಾಗುತ್ತೆ. ಸಾಕಷ್ಟು ತಳಿ ಮಾರ್ಕೆಟ್ನ ಇರ್ತವೆ, ವಿಶ್ವವಿದ್ಯಾಲಯ ಇರ್ತವೆ, ಪ್ರೈವೇಟ್ ಕಂಪನಿಯಲ್ಲಿ ಇರುತ್ತೆ. ಆದ್ರೆ ರೈತ ಗಮನದಲ್ಲಿ ಇಟ್ಕೊಂಡು ಯಾವ ತಳಿ ಬೆಳೆದ್ರೆ ಎಷ್ಟು ಲಾಭ ಬರುತ್ತೆ, ಎಷ್ಟು ಬರ ಸಹಿಷ್ಣುತೆ ಹೊಂದ್ಕೊಳ್ಳುತ್ತೆ, ಅಂತ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಕುಷ್ಟಿ ಬೇಸಾಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಈಗ ಬೆಳೆ ಬಿತ್ತಿದ ನಂತರ ಯಾವ ರೀತಿಯಾಗಿ ಬರ ಬರುತ್ತೆ ಅಂದರೆ ಅರ್ಲಿ ಸೀಸನ್ ಡ್ರೌಟ್ ಅಂತೀವಿ, ಮಿಡ್ ಸೀಸನ್ ಡ್ರೌಟ್ ಅಂತೀವಿ, ಲೇಟ್ ಸೀಸನ್ ಡ್ರೌಟ್ ಅಂದರೆ ಪ್ರಾರಂಭ ಹಂತದಲ್ಲಿ, ಮಧ್ಯಮ ಹಂತದಲ್ಲಿ, ಅದೇ ರೀತಿಯಾಗಿ ಬೆಳೆ ಕಟಾವು ಹಂತದಲ್ಲಿ ಕೂಡ ಸಾಕಷ್ಟು ಬರ ಬಂದಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಅಂದರೆ ನಾವು ಬೇರೆ ಬೇರೆ ಬೆಳೆಗೆ ಸಾಕಷ್ಟು ಒಂದು ಸಂಶೋಧನೆ ಮಾಡಿ, ಈಗ ಉದಾಹರಣೆಗೆ ರಾಗಿಯಲ್ಲಿ ಹೇಳ್ತಾ ಇದ್ರೆ ಬಿತ್ತಿದ ಒಂದು ಸುಮಾರು 10-15 ದಿವಸದಲ್ಲಿ ಒಂದು ವೇಳೆ ಆ ಒಂದು ಬರ ಬಂದಿದ್ದೆ ಆದ್ರೆ ಅದನ್ನ ನಾವು ಮುಂದಿನ ಒಂದು ಬೆಳೆ ತಗೋಬೇಕೆ ಅಥವಾ ಅದರಲ್ಲಿ ಯಾವ ರೀತಿಯಾಗಿ ತೆಳುವು ಮಾಡಿ ಸುಮಾರು 40-50% ಬೆಳೆಯನ್ನ ತೆಳುವು ಮಾಡಿ ಅದರಲ್ಲಿ ಕೂಡ ನಾವು ಬೆಳೆಯಬಹುದು. ಉದಾಹರಣೆ ಇನ್ನು ಮಧ್ಯಮ ಒಂದು ಹಂತದಲ್ಲಿ ಬರಗಾಲ ಬಂದ್ರೆ ನಾವು ಯಾವ ರೀತಿ ಒಂದು ಮಾಸ್ಟರ್ ಕನ್ಸರ್ವೇಷನ್ ಪ್ರಾಕ್ಟೀಸಸ್ ಅಂದ್ರೆ ಮಣ್ಣು ಹಿಡಿದುಕೊಳ್ತಕ್ಕಂಥ ಪ್ರಾಕ್ಟೀಸಸ್ ನ ಯಾವ ರೀತಿ ಅಳವಡಿಸಿಕೊಂಡು ಬಹಳ ಮುಖ್ಯವಾದ್ದು. ಅದೇ ರೀತಿ 2 ಸಾಲುಗಳು ಅಥವಾ 8 ಸಾಲುಗಳ ಮಧ್ಯೆ ಒಂದು ಸಾಲು ದೋಣಿ ಸಾಲು ಮಾಡಿದ್ದೆ ಆದ್ರೆ ಖಂಡಿತ ಅದರಿಂದ ಮುಂದೆ ಬರ್ತಕ್ಕಂಥ ಮಳೆ ನೀರು ಅಲ್ಲೇ ಶೇಖರಣೆಯಾಗಿ ಈ ಬೆಳೆಗೆ ಅನುಕೂಲ ಆಗುತ್ತೆ. ಇನ್ನು ಕೆಲವೊಂದು ಬೆಳೆಗಳಲ್ಲಿ ಬೆಳೆಯ ಒಂದು ಕಟಾವಣೆ ಮಾಡೋ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬರ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಾವು 1% ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಶಿಫಾರಸು ಮಾಡಿದೀವಿ. ಆ ಒಂದು ಬರಗಾಲ ಬಂದಾಗ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ ಆದ್ರೆ ಬೆಳೆಯ ಒಂದು ಇಳುವರಿನ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಬರ ತಡೆಗಟ್ಟಿ ಇಳುವರಿ ಜಾಸ್ತಿ ಮಾಡಬಹುದು. ಅದೇ ರೀತಿಯಾಗಿ ಈ ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಲ್ಲಿ ಈ ಬೆಳೆಯ ಕಟಾವು ಮಾಡುವ ಹಂತದಲ್ಲಿ ಬರ ಆದ್ರೆ ಆ ಒಂದು ವೆಜಿಟೇಬಲ್ಸ್, ಈ ಉದಾಹರಣೆಗೆ ಈ ಶೇಂಗಾದಲ್ಲಿರ್ಬೋದು, ತೊಗರಿಯಲ್ಲಿರ್ಬೋದು, ಅವರೆಯಲ್ಲಿರ್ಬೋದು, ಇಂಥ ಇದರಲ್ಲಿ ಬೇರೆ ಬೇರೆ ತಳಿಗಳನ್ನ ನಾವು ಹಾರ್ವೆಸ್ಟ್ ಮಾಗುವ ಹಂತಕ್ಕೆ ಬಿಡಲಾದೆ ಈ ವೆಜಿಟೇಬಲ್ ಪರ್ಪಸ್ಗೆ ಹಾರ್ವೆಸ್ಟ್ ಮಾಡಿ ಸಾಕಷ್ಟು ರೈತರು ಅದರಿಂದ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಖುಷ್ಕಿ ಬೇಸಾಯನ ನಾವು ಯಾವತ್ತಾದರೂ ಈ ಗ್ರೀನ್ ಇಂದ ಗ್ರೇ ಏರಿಯಾಕ್ಕೆ ಮಾಡಬೇಕಾದ್ರೆ ಒಂದು ಅಗ್ರೋ ಫಾರೆಸ್ಟ್ ಅಂತ ಏನ್ ಹೇಳ್ತೀವಿ, ಕೃಷಿ ಅರಣ್ಯ ಪದ್ಧತಿಗಳು, ಈ ಕೃಷಿ ಅರಣ್ಯ ಪದ್ಧತಿಗಳು ಬಹಳ ಮುಖ್ಯವಾದ ಒಂದು ಅಂಶ. ನಾವು ಇವತ್ತಿನ ದಿವಸ ಈ ಖುಷ್ಕಿ ಪ್ರದೇಶವನ್ನ ನಾವು ಈ ಹಸಿರಾಗಿರಿಸಬೇಕಾದ್ರೆ ಒಂದು ಬಹಳ ಮುಖ್ಯವಾದ್ದು ಈ ಕೃಷಿ ಅರಣ್ಯ ಪದ್ಧತಿಗಳು. ಅದೇ ರೀತಿಯಾಗಿ ಕೃಷಿ ಅರಣ್ಯ ಪದ್ಧತಿಗಳು ಮತ್ತೆ ಪ್ರಾಣಿ ಸಂಪತ್ತು, ಈ ಒಟ್ಟಾರೆ ಈ ಖುಷ್ಕಿ ಪ್ರದೇಶವನ್ನ ಈ ರೀತಿ ಮಾಡಬೇಕಾದ್ರೆ ಸಮಗ್ರವಾಗಿ ರೈತ ಮೊದಲಿನಿಂದ ಬೆಳೆ ಯೋಜನೆ ಬೆಳೆ ಸ್ಕೀಮ್ ಹಾಕೊಂಡಿದ್ದೆ ಆದ್ರೆ ಖಂಡಿತ ಅದರಿಂದ ಖರ್ಚನ್ನ ಕಡಿಮೆ ಮಾಡಿ ಅದನ್ನ ಅಟ್ಲೀಸ್ಟ್ ನಿರೀಕ್ಷೆ ಮಾಡಬಹುದು. ಧನ್ಯವಾದಗಳು ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇದುವರೆಗೂ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ ಈ ವಿಷಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳಿದಿರಿ. ಪ್ರಾಯೋಜಕರು ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಸಹಕಾರ ರಾಜಲಕ್ಷ್ಮೀಜಿ ಮತ್ತು ಸುಧಾರಾಣಿ ಟಿ. ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿರಂಗ. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಈಗ ಪಾಪನಾಶಿ ಗದುಗಿನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನಕ್ಕೆ ಪ್ರವೇಶಾತಿಗಳು ಪ್ರಾರಂಭ. 13 ಎಕರೆ ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯಗಳು, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ. ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ, ವೈಯಕ್ತಿಕ ಸಮಾಲೋಚನೆ ಜೊತೆಗೆ ನೀಟ್, JEE, KCET, NDA ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ. ಸಂಪರ್ಕಿಸಿ 9880156644, 9880176644. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9444 8309994. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೇಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-322-7035. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ. ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ. ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ. ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, JEE, ನೀಟ್ ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 8277583580 8277583612. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೂಪೋ ಬಾಲ್ ವಿವಾಹ ಕಾ ತಮಾಷಾ, ಮಿಲ್ಕರ್ ಲಿಖೆ ನಯಿ ಪರಿಭಾಷಾ, ಕ್ಯೂಂಕಿ ಆ ಗಯೀ ಅಬ ಭಾಷಾ ದೂರ್ ಹೋಗೀ ಹರ್ ನಿರಾಶಾ. ಆಶಾ ಯೂನಿಟ್ ಬಾಲ್ ವಿವಾಹ ಮುಕ್ತಿ ಕೇ ಲಿಯೇ ನಾಲ್ಸಾ ಕಿ ಪಹಲ್. ಅಬ್ ಹರ್ ಜಿಲ್ಲೆ ಮೇ ಮೌಜೂದ್ ವಿಧಿಕ ಸೇವಾ ಪ್ರಾಧಿಕರಣ ಸೇ ಜುಡಿಯೇ. ಹೆಲ್ಪ್ ಲೈನ್ ನಂಬರ್ 1500 ಪರ್ ಕಾಲ್ ಕರೇ. ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು. ನಿಂತ್ಕೊ ಬಿದ್ದು. ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು. ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ.

ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನೋ ಬಾಜಗುದಂಬೆ. ದೊರೆದಾಳ ಎಲ್ಲವ್ವ ಹಂಗಲ್ಲೆಳವ್ವ, ಹೆಂಗ ಸಿಕ್ಕಾಳ ತಾಯವ್ವಾ.